ಈ ನೈಸರ್ಗಿಕ ಕೃಷಿ ಅಂತಂದ್ರೆ ನಿಸರ್ಗದತ್ತವಾಗಿ ಒಂದು ಮಾಡುವಂತ ಒಂದು ಕೃಷಿ, ಅಂದರೆ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೆ, ಯಾವುದೇ ಕೀಟನಾಶಕಗಳಿಲ್ಲದೆ, ಯಾವುದೇ ತರನಾದ ರಾಸಾಯನಿಕಗಳ ಏನು ಬಳಕೆ ಇಲ್ಲದೆ ಮಾಡುವಂತಹ ಒಂದು ಕೃಷಿ. ಇದನ್ನ ನಾವು ಪ್ರಮುಖವಾಗಿ ಇದನ್ನ ಫಸ್ಟ್ ಎಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ. ಅಲ್ಲಿ ಒಬ್ರು ನಮ್ಮದೇ ಆದಂತ ಒಬ್ರು ಕೃಷಿ ಒಂದು ಪದವೀಧರರು ಈ ನೈಸರ್ಗಿಕ ಕೃಷಿಯ ಒಂದು ಮಹತ್ವವನ್ನು ಮತ್ತು ಅದರ ಪದ್ಧತಿಯನ್ನ ಮಾಡುವಂತಹದ್ದು ನಾವು ಇಲ್ಲಿ ಸುಮಾರು 40 ವರ್ಷದಿಂದ ಕೇಳುತ್ತಿದ್ದೇವೆ. ಇದನ್ನು ಆಲ್ರೆಡಿ ಸಿಕ್ಕಿಂ ಅಲ್ಲಿ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಡಿಕ್ಲೇರ್ ಆಯ್ತು. ಕಂಪ್ಲೀಟ್ ಆಗಿ ಅವರು ಏನು ರಾಸಾಯನಿಕ ಇಲ್ಲದೆ ಏನು ಒಂದು ಲೇಪನವನ್ನು ಮಾಡ್ಕೊಂಡು ಏನು ಅಂತಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ ಸಿಕ್ಕಿಂ ಅನ್ನೋ ಸ್ಟೇಟದಲ್ಲಿ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ರೀಸೆಂಟ್ ಆಗಿ ಆಂಧ್ರಪ್ರದೇಶದಲ್ಲೂ ಹೆಚ್ಚಿನ ಪ್ರಮಾಣದ ಒಂದು ಭೂಮಿಯನ್ನ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದಿದ್ದು ನಮ್ಮ ಕರ್ನಾಟಕ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ತರನಾದ ಬೆಳೆಗಳನ್ನ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನೈಸರ್ಗಿಕ ಕೃಷಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಇದು ನಿಸರ್ಗದತ್ತವಾಗಿದ್ದು ಇದು ನಮ್ಮ ಪ್ರಮುಖವಾದ ಪ್ರಾಚೀನ ಕಾಲದಲ್ಲಿ ಮಾಡುವಂತ ಒಂದು ಕೃಷಿ. ಆವಾಗ ಏನಾಗ್ತಿತ್ತು ಅಂದ್ರೆ ನಮ್ಮ ಬೆಳೆಗಳಿಗೆ ಬರುವಂತ ರೋಗಗಳಾಗಿರ್ಬಹುದು, ಕೀಟಗಳಾಗಿರ್ಬಹುದು, ಸರಿಸುಮಾರು ಕಡಿಮೆ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ವಿ. ಈಗ ಏನಾಯ್ತು ಅಂತಂದ್ರೆ ಜನಸಂಖ್ಯೆ ಹೆಚ್ಚಾದಂತೆ ಏನಾಯ್ತು ಅಂತಂದ್ರೆ ಜನರಿಗೆ ಒಂದು ಒಂದು ಇಳುವರಿಯ ಮಟ್ಟ ಏನಾಯ್ತು ಹೆಚ್ಚಾಗಬೇಕಾಯ್ತು. ಆ ಇಳುವರಿಯ ಮಟ್ಟವನ್ನು ಹೆಚ್ಚಾಗ್ಲಿಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸಂಕರಣ ತಳಿಗಳನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳು, ಕೀಟನಾಶಕಗಳು, ಕಳೆನಾಶಕಗಳು, ಹಾಗಾಗಿ ಈವನ್ ಹೆಚ್ಚಿನ ಪ್ರಮಾಣದಲ್ಲಿ ರೋಗನಾಶಕಗಳನ್ನು ಸಹಿತ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಇದರಿಂದ ಏನಾಗ್ತಿದೆ ಅಂತಂದ್ರೆ ನಮ್ಮ ಜನರ ಒಂದು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಒಂದು 50 ವರ್ಷದ ಹಿಂದಿನ ಒಂದು ನಮ್ಮ ಜನಸಾಮಾನ್ಯರನ್ನು ನೋಡಿದಾಗ ಈಗಿನ ಜನಸಾಮಾನ್ಯರನ್ನು ನೋಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಒಂದು ಏಜ್ನಲ್ಲಿ ನಾವು ಸಾಯುವುದನ್ನು ಅಥವಾ ರೋಗಗಳನ್ನು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಇದು ಯಾಕೆ ಆಗ್ತಿದೆ ಅಂತಂದ್ರೆ ಮೊದಲನೆಯ ಕಾರಣ ಅಂತಂದ್ರೆ ನಮ್ಮ ಆಹಾರದಲ್ಲೇ ಆದಂತ ಬದಲಾವಣೆ. ಈ ಆಹಾರ ನಾವು ಯಾವ ತರನಾಗಿ ಹೆಚ್ಚು ಕಲಬೆರಕೆ ಆಹಾರ, ಆಮೇಲೆ ವಿಷಪೂರಿತವ ಆಹಾರವನ್ನು ತಿನ್ನುವುದರಿಂದ ನಾವು ನೋಡ್ತಾ ಇದ್ವಿ. ಹಾಗಾಗಿ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ತೆಗೆದುಕೊಳ್ಳುವಂತಿರುವ ಇಂಜಿನಿಯರ್ಗಳು, ಡಾಕ್ಟರ್ಗಳು ಏನಂತಂದ್ರೆ ನೈಸರ್ಗಿಕ ಕೃಷಿ ಹತ್ರ ಮೊರೆ ಹೋಗ್ತಾ ಇದ್ದಾರೆ. ಹೆಚ್ಚಾಗಿ ಅವರ ಒಂದು ಕೆಲಸವನ್ನು ಬಿಟ್ಟು ನೈಸರ್ಗಿಕ ಕೃಷಿಯನ್ನು ಇಲ್ಲಿ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಕೃಷಿ ಮಾಡುವ ರೈತರನ್ನು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿದ್ದೀವಿ. ಅದು ಬಿಟ್ಟರೆ ನೆಕ್ಸ್ಟ್ ನೋಡ್ತಿರೋದು ಅಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ. ಆಮೇಲೆ ಈ ಕೃಷಿ ಮಾಡುವುದು ಮೊದಲು ಮಾಡುವ ಒಂದು ಜನಕ್ಕಿಂತ ಈಗ ಮಾಡುವುದು ಒಂದು ಒಂದು ಟ್ರೆಡಿಷನಲ್ ಪದ್ಧತಿಯಿಂದ ಮಾಡರ್ನ್ಗೆ ಹೋಗಿ ಮತ್ತೆ ಬ್ಯಾಕ್ ಟ್ರೆಡಿಷನಲ್ ಪದ್ಧತಿ, ಸಾಂಪ್ರದಾಯಿಕ ಪದ್ಧತಿ ಬರುವುದು ಅಷ್ಟು ಸುಲಭವಲ್ಲ. ಆಮೇಲೆ ನೈಸರ್ಗಿಕ ಕೃಷಿಯನ್ನು ಮಾಡುವುದರಿಂದ ನಮಗೆ ಇಳುವರಿನೂ ಸಹಿತ ನಮಗೆ ಎಷ್ಟು ಮುಂಚೆ ಸಿಗ್ತಾ ಇತ್ತು ಅಷ್ಟು ಸಿಗೋದನ್ನು ಕಡಿಮೆ. ಆದರೆ ಇಲ್ಲಿ ನಾವು ಒಂದು ಯಾವುದೇ ಕಲಬೆರಕೆ ಇಲ್ಲದೆ, ವಿಷಪೂರಿತವಾದಂತಹ ಯಾವುದೇ ಒಂದು ಬೆಳೆ ಇಲ್ಲದೆ ನಾವು ಆಹಾರವನ್ನು ಇಲ್ಲಿ ತಿನ್ನಬಹುದು, ಉಣ್ಬಹುದು ಮತ್ತು ಮಾರಬಹುದು. ಇದರಿಂದ ನಮ್ಮ ಆರೋಗ್ಯವನ್ನು ಸಹಿತ ತಕ್ಕ ಮಟ್ಟಿಗೆ ಒಂದು ಪ್ರಮಾಣದಿಂದ ಸುಧಾರಿಸಬಹುದು. ಈ ನೈಸರ್ಗಿಕ ಕೃಷಿ ಅಂದರೆ ಏನು ಕಷ್ಟ ಇಲ್ಲ. ಇಲ್ಲಿ ನೈಸರ್ಗಿಕ ಕೃಷಿ ಅಂದರೆ ಭೂಮಿ ಇರುತ್ತೆ, ನಮ್ಮಲ್ಲೇ ಆದಂಥ ಎಷ್ಟೋ ಪದಾರ್ಥಗಳಿರುತ್ತವೆ, ಆ ಪದಾರ್ಥಗಳನ್ನು ಬಳಸಿ ನಮ್ಮಲ್ಲಿರುವಂಥ ಅವೈಲೇಬಲ್ ಆಗಿ ಏನು ನಮಗೆ ಸಿಗುತ್ತವೆ ಅದನ್ನು ಯೂಸ್ ಮಾಡಿ ಒಂದು ಕೃಷಿಯನ್ನು ಮಾಡುವಂಥ ಒಂದು ಪದ್ಧತಿ. ಈ ಕೃಷಿ ಸುಭಾಷ್ ಪಾಳೇಕರ್ ಅವರು ಆಲ್ಮೋಸ್ಟ್ ಎಷ್ಟು ಸರಿ ಸುಮಾರು ಒಂದು ಅವರು ನ್ಯಾಷನಲ್ ಆಗಿ ಅವಾರ್ಡನ್ನು ತಗೊಂಡಿದ್ದಾರೆ ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರಿಂದ ಈ ಪ್ರಾಜೆಕ್ಟನ್ನು ಎಲ್ಲ ಸ್ಟೇಟ್ನಲ್ಲೂ ಸಹಿತ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನು ಮಾಡೋದ್ರಿಂದ ಏನು ಅಂತಂದರೆ ಪ್ರಮುಖವಾಗಿ ಒಂದು ರೋಗ ಮತ್ತು ವಿಷಪೂರಿತವಾದ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ಒಂದು ಉತ್ತೇಜಿಸುವುದು. ಈ ನೈಸರ್ಗಿಕ ಕೃಷಿ ಮಾಡಬೇಕು ಅಂತಂದರೆ ಮೇಜರ್ ಆಗಿ ನಾವು ಇಲ್ಲಿ ಪ್ರಮುಖವಾದ ಒಂದು ಅಂಶ ಅಂತಂದರೆ ಈಗ ಆಕಳು. ಆಕಳು ಅಂತಂದ್ರೆ ಇಲ್ಲಿ ದೇಸಿ ಆಕಳು. ದೇಸಿ ಅಂತಂದ್ರೆ ನಾವು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಜವಾರಿ ಆಕಳು ಅಂತ ಹೇಳ್ತೀವಿ ಅಥವಾ ನಾಟಿ ಹಸು ಅಂತ ಹೇಳ್ತೀವಿ. ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಅಂದ್ರೆ ಈ ಒಂದು ಬೆಳೆಗಳಿಗೆ ಬರತಕ್ಕಂತ ರೋಗಗಳನ್ನ ನೈಸರ್ಗಿಕವಾಗಿ ಯಾವ ರೀತಿ ಅಂದ್ರೆ ಔಷಧಿಗಳನ್ನ ತಯಾರು ಮಾಡಿ ಅವನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಾ? ಇದಕ್ಕೆ ನಾವು ನೈಸರ್ಗಿಕ ಕೃಷಿಯಲ್ಲಿ ಹೇಳಬೇಕಾದ್ರೆ ಪ್ರಮುಖವಾಗಿ 4 ತತ್ವಗಳನ್ನು ಬಳಸ್ತೀವಿ. ಈ 4 ತತ್ವಗಳು ಏನಿದಾವಲ್ಲ, ಇದು ಗೊಬ್ಬರಕ್ಕೂ ಸಹಾಯ ಮಾಡುತ್ತದೆ, ರೋಗಗಳಿಗೂ ಸಹಾಯ ಮಾಡುತ್ತದೆ, ಹಾಗೆ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಲು ಸಹಿತ ಸಹಾಯ ಮಾಡುತ್ತದೆ. ಇದರಲ್ಲಿ ಬರುವಂತಹ ಪ್ರಮುಖ 4 ತತ್ವಗಳು ಏನು ಅಂತಂದರೆ, ಮೊದಲನೆಯದಾಗಿ 4 ತತ್ವಗಳನ್ನು ಹೇಳ್ತೀನಿ. ಜೀವಾಮೃತ, ಬೀಜಾಮೃತ, ವಾಪಾಸ ಮತ್ತು ಹೊದಿಕೆ ಅಂತ ಹೇಳ್ತೀವಿ. ಇದನ್ನು ಒಂದೊಂದಾಗಿ ತಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಬೀಜಾಮೃತ. ಬೀಜಾಮೃತ ಅಂತ ಅಂತಂದ್ರೆ ನಾವು ನಾಟಿ ಮಾಡುವಂತದ್ದು ಮೇನ್ ಅಂತಂದ್ರೆ ಬೀಜ. ಈ ಬೀಜವನ್ನ ನಾವು ಯಾವ ತರನಾಗಿ ನಾಟಿ ಮಾಡಬೇಕು, ಹೇಗೆ ನಾವು ನಾಟಿ ಮಾಡಬೇಕು ಅಂದ್ರೆ ಯಾವ ತರನಾಗಿ ಬೀಜೋಪಚಾರ ಮಾಡಬೇಕು ಅನ್ನೋದು ಇಲ್ಲಿ ಪ್ರಮುಖ ಪಾತ್ರ. ಇದಕ್ಕೆ ನಾವು ಪೂರಕವಾಗಿ ಒಂದು ಮೇನ್ ಅಂತಂದ್ರೆ ಹೇಳುವುದಾದ್ರೆ ಈ ನಾಟಿ ಹಸುವಿನ ಗಂಜಲು ಮತ್ತು ನಾಟಿ ಹಸುವಿನ ಸಗಣಿ. ಈ ಬೀಜಾಮೃತ ನಾವು ಹೇಗೆ ತಯಾರಿಸ್ಕೋಬೇಕು ಅಂತಂದ್ರೆ, ನಾಟಿ ಹಸು ಅಂತರೂ ಈಗಿನ ಜನರೇಷನ್ ಅಲ್ಲಿ ಯಾಕಂದ್ರೆ ಎಲ್ಲರೂ ಎಮ್ಮೆ ಜರ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಟಿ ಹಸುವನ್ನ ಅಳವಡಿಕೆ ಮನೆಯಲ್ಲಿ ಇಡುವಂತದ್ದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಈಗಿನ ಜನರು. ಹಾಗಾಗಿ ಇದ್ರ ಹಸು ಮತ್ತು ಗಂಜಲು, ನಾವು ಹೊರಗಡೆ ಹೋದ್ರೆ ಇದು ಪ್ರತಿಯೊಂದು ಒಂದು ಲೀಟರ್ ಗಂಜಲಿಗೆ 20 ರೂಪಾಯಿ, ಒಂದು ಸಗಣಿಗೆ 5 ರೂಪಾಯಿಯನ್ನು ನಾವು ನೋಡ್ತಾ ಇದ್ದೀವಿ. ಈ ಗಂಜಲು ಮತ್ತು ಸಗಣಿಯ ಮತ್ತು ಒಂದು ಪ್ರೈಸು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟೋ ಜನರು ಸಹಿತ ಇದನ್ನೇ ಕಮರ್ಷಿಯಲ್ ಆಗಿ ಮಾರ್ತಾ ಇದ್ದಾರೆ. ಇದು ನಮ್ಮ ಮನೇಲಿ ಇರೋದ್ರಿಂದ ನಾವು ಸಾಮಾನ್ಯವಾಗಿ ಇದನ್ನು ಕೃಷಿಯಲ್ಲಿ ಬಳಸ್ಬೋದು. ಯಾವ ತರನಾಗಿ ಅಂತಂದರೆ, ಈಗ ನಾಳೆ ನಾವು ಬಿತ್ತನೆ ಮಾಡ್ತಿದ್ದೀವಿ ಅಂತಂದರೆ ಒಂದು ಬಕೆಟಲ್ಲಿ ಒಂದು 10 ಲೀಟ್ರಿಗೆ 10 ಲೀಟರ್ ನೀರಿನಲ್ಲಿ 1 ಲೀಟರ್ ಗಂಜಲನ್ನು ಬೆಳೆಸಿ, ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಆ ಕಾಟನ್ ಬಟ್ಟೆಯಲ್ಲಿ 1 ಕೆಜಿ ಆಗಷ್ಟು ಸಗಣಿಯನ್ನು ತಗೊಂಡು ಒಂದು ಕೋಲಿಗೆ ಕಟ್ಟಿ ಆ ಬಕೆಟ್ನಲ್ಲಿ ಬಿಡಬೇಕು. ಬಕೆಟ್ನಲ್ಲಿ ಏನಂತಂದ್ರೆ ಮುಳುಗುವಷ್ಟು ಬಿಡಬೇಕು. ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಒಂದು 12 ಗಂಟೆ ಕಾಲ ಅದನ್ನ ಬಿಡಬೇಕು. ಈಗ ನಾವು ನಾಳೆ ಮಾಡ್ತಿದೀವಿ ಅಂದ್ರೆ ಸಂಜೆಯ ಸಮಯದಲ್ಲಿ ಇದನ್ನ ಪದ್ಧತಿಯನ್ನ ಮಾಡಿ ಏನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಅದು ಏನು ಸಗಣಿಯಿಂದ ಅಂಶಗಳು ಏನು ಆ ನೀರಿನಲ್ಲಿ ಬರುತ್ತೋ ಆ ನೀರಿನ ಅಂಶವನ್ನ ನಾವು ಬೀಜೋಪಚಾರಕ್ಕೆ ಬಳಸ್ಬೇಕು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಗಣಿಯಲ್ಲಿರುವಂತಹ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ನೀರಿನಲ್ಲಿ ಬಂದು ಸೇರ್ಕೊಳ್ತವೆ. ಆ ನೀರಿನಲ್ಲಿ ಬಂದು ಸೇರ್ಕೊಳ್ಳೋದ್ರಿಂದ ಏನಂತಂದ್ರೆ ಆ ನೀರನ್ನ ನಾವು ಬೀಜಕ್ಕೆ ಲೇಪನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಬೀಜದಿಂದ ಬರುವಂತಹ ರೋಗಗಳನ್ನು, ಬೀಜದಿಂದ ಅಲ್ಲದೆ ಮಣ್ಣಿನಲ್ಲಿರುವಂತಹ ರೋಗಗಳನ್ನು ಸಹಿತ ರೋಗವನ್ನು ತಡೆಗಟ್ಟಬಹುದು. ಬೀಜೋಪಚಾರದ ಜೊತೆಗೆ ಇದರ ಜೊತೆಗೆ ಸ್ವಲ್ಪ ನಾವು ಬೆಲ್ಲ ಸ್ವಲ್ಪವನ್ನು ಸುಣ್ಣವನ್ನು ಸೇರಿಸಿದಾಗ ಏನಂತಂದ್ರೆ ಒಂದು ಬೀಜದ ಒಂದು ಗುಣಮಟ್ಟವನ್ನು ನಾವು ಸಹಿತ ಹೆಚ್ಚಿಸಬಹುದು. ಅಂದ್ರೆ ಒಂದು ಸೀಡ್ ಹಾರ್ಡನಿಂಗ್ ಅಂತ ಹೇಳ್ತೀವಿ, ಒಂದು ಬೀಜದ ಒಂದು ಕ್ವಾಲಿಟಿಯನ್ನು ಸಹಿತ ಇಂಪ್ರೂವ್ ಮಾಡಿ ನಾವು ಬೀಜವನ್ನ ಬಿತ್ತಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳೋದಾದ್ರೆ ಜೀವಾಮೃತ. ಇದು ಜೀವ ಅಂದ್ರೆ ಜೀವಕ್ಕೆ ಅಮೃತ, ಅಂದ್ರೆ ನಾವು ಸಸಿಗಳಿಗೆ ಒಂದು ಅಮೃತವನ್ನು ಉಣಿಸೋದು. ಇದನ್ನ ಹೇಗೆ ತಯಾರಿಸಬೇಕು ಅಂತಂದ್ರೆ, ಒಂದು ಇದಕ್ಕೂ ನಮಗೆ ಬೇಕಾಗಿರೋದು ಮೇಜರ್ ಆಗಿ ಅಂತಂದ್ರೆ ಸಗಣಿ ಗಂಜಲು. ಆಮೇಲೆ ಇದನ್ನ ಹೆಚ್ಚಾಗಿ ನಾವು 200 ಲೀಟ್ರಿಗೆ ತಯಾರಿಸಿಕೊಳ್ತೀವಿ. ಇದನ್ನ 200 ಲೀಟ್ರಿಗೆ ತಯಾರಿಸ್ಕೋಬೇಕಂದ್ರೆ ನಮಗೆ 20 ಕೆಜಿ ಸಗಣಿ, 10 ಲೀಟರ್ ಗಂಜಲು, 2 ಕೆಜಿ ದ್ವಿದಳ ಧಾನ್ಯ ಹಿಟ್ಟು. ದ್ವಿದಳ ಧಾನ್ಯ ಹಿಟ್ಟುನೇ ಯಾಕು ಅಂತಂದ್ರೆ ದ್ವಿದಳ ಧಾನ್ಯದ ಹಿಟ್ಟಿನಲ್ಲಿ ಏನಂತಂದ್ರೆ ಹೆಚ್ಚಿನ ಪ್ರಮಾಣದ ಒಂದು ಪ್ರೋಟೀನ್ ಅನ್ನ ನಾವು ನೋಡ್ತೀವಿ. ಹಾಗಾಗಿ ದ್ವಿದಳ ಧಾನ್ಯದ ಹಿಟ್ಟು ಪ್ಲಸ್ ಇದರ ಜೊತೆಗೆ 2 ಕೆಜಿ ಬೆಲ್ಲ. 2 ಕೆಜಿ ಬೆಲ್ಲ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ. ಆಮೇಲೆ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಹಿಡಿ ಬದುವಿನ ಮಣ್ಣನ್ನ ಬಳಸ್ಬೇಕು. ಯಾಕೆ ನಾವಿಲ್ಲಿ ಬದುವಿನ ಮಣ್ಣನ್ನೇ ಬಳಸ್ಬೇಕು ಅಂತಂದ್ರೆ, ಈ ಬದುವಿನ ಮಣ್ಣಿನಲ್ಲಿ ನಾವು ಯಾವುದೇ ತನ್ನಾದ ರಾಸಾಯನಿಕಗಳನ್ನು ನೋಡಿರೋದಿಲ್ಲ. ಅತಿ ಹೆಚ್ಚಿನ ಪ್ರಮಾಣದ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ಇಲ್ಲಿರ್ತವೆ. ಅಲ್ಲಿ ನಾವು ಯಾವುದೇ ತರನ ರೋಗನ್ನು ನೋಡಿರೋದಿಲ್ಲ, ಯಾವುದೇ ತರನಾದ ಕೀಟಗಳನ್ನು ನೋಡಿರೋದಿಲ್ಲ, ಯಾವುದೇ ತರನಾದ ಕಳೆಯನ್ನು ಸಹಿತ ಇರೋದಿಲ್ಲ. ಆ ತರನಾದ ಮಣ್ಣನ್ನು ನಾವು ಆ 200 ಲೀಟರ್ಗೆ ಮಿಕ್ಸ್ ಮಾಡಿ 7 ದಿನಗಳ ಕಾಲ ನಾವು ಬಿಡಬೇಕು. ಹಾಗೆಯೇ ಪ್ರತಿ ದಿನನೂ 3 ಬಾರಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಸಮಯದಲ್ಲಿ ಬಲದಿಂದ ಎಡೆಭಾಗಕ್ಕೆ ತಿರುಗಿಸ್ತಾ ಹೋಗ್ಬೇಕು. ಈ 7 ದಿನಕ್ಕೆ ನಮ್ಮ ಜೀವಾಮೃತ ರೆಡಿಯಾಗುತ್ತೆ. ಈ ಜೀವಾಮೃತನ ನಾವು ಭೂಮಿಗೂ ಸಹಿತ ಉಣಬಡಿಸಬಹುದು, ಆಮೇಲೆ ಇದನ್ನು ಸಿಂಪರಣೆನೂ ಮಾಡಬಹುದು. ಇದು ಒಂದು. ನೆಕ್ಸ್ಟ್ ಇನ್ನೊಂದು ಪದ್ಧತಿ ಅಂದ್ರೆ ವಾಪಸ ಅಂತ ಹೇಳ್ತೀವಿ. ವಾಪಸ ಅಂತಂದ್ರೆ ಮಣ್ಣಿನಲ್ಲಿರುವಂತಹದ ಒಂದು ಗುಣಮಟ್ಟ, ಮಣ್ಣಿನ ಗುಣಮಟ್ಟವನ್ನ ನಾವು ಯಾವ ತರನಾಗಿ ಹೆಚ್ಚಿಸ್ತೀವಿ ಅಂತಂತಂದ್ರೆ ಎಲ್ಲೂ ನೀರು ಹರಿದೇ ಹೋಗುವಂಥದ್ದು ನೋಡೋದು. ಅಂದ್ರೆ ನೀರು ಹರಿದು ಹೋಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿರುವಂತಹ ಲವಣಾಂಶಗಳು ಎಲ್ಲವೂ ಹರಿದು ಹೋಗ್ಬಿಡ್ತವೆ. ಹಾಗಾಗಿ ಮಣ್ಣಿನ ಒಂದು ಲವಣಾಂಶಗಳು ಕಡಿಮೆ ಆಗ್ತದೆ. ಇನ್ನು ಅಂದ್ರೆ ಹೊದಿಕೆ. ಹೊದಿಕೆ ಅಂತಂದ್ರೆ ಎಷ್ಟೊಂದು ಬೆಳೆಗಳಿದಾವೆ, ಈಗ ಅಡಿಕೆ ಆಗಿರಬಹುದು, ಆಮೇಲೆ ಕೆಲವೊಂದು ಬೆಳೆಗಳಿಗೆ ತಂಪು ಸ್ವಲ್ಪ ಬೇಕಾಗುತ್ತೆ. ಅಡಿಕೆ ಸಸಿಗಳಿದ್ದಾಗ ಅದಕ್ಕೆ ನಾವು ಹೊದಿಕೆಯನ್ನು ಮಾಡ್ತೀವಿ, ಯಾವುದೇ ತರನಾದ ಶೇಡ್ ಅನ್ನ ಕೊಡ್ತೀವಿ ನಾವು. ಹಾಗೆ ಈ ಮಣ್ಣಿಗೂ ಸಹಿತ ನಾವು ಹೊದಿಕೆಯನ್ನು ಕೊಡಬೇಕು. ಮಣ್ಣಿಗೆ ಹೊದಿಕೆಯನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬಿಸಿಲಿನ ಸಮಯದಲ್ಲಿ ಮಣ್ಣಿನಲ್ಲಿರುವ ತೇವಾಂಶವನ್ನು ತಡೆಹಿಟ್ಟುಕೊಳ್ಳುತ್ತದೆ, ಮತ್ತೆ ಗಿಡಕ್ಕೆ ಒಂದು ತಂಪಾದ ವಾತಾವರಣವನ್ನು ಸಹಿತ ಕೊಡುತ್ತದೆ. ಈ ಹೊದಿಕೆಯನ್ನು ನಾವು ಯಾವ ತರನಾಗಿ ಮಾಡಬಹುದು ಅಂತಂದ್ರೆ, ಈಗ ಬದುವಿನಲ್ಲಿ ಗ್ರೀಸಿಡಿಯಾ ಅಂತ ಬೆಳೆಗಳಿರ್ತವೆ, ಆಮೇಲೆ ಇತ್ತೀಚಿನ ಭಾಗದಲ್ಲಿ ಸೆಣಬುಗಳನ್ನು ಸಹಿತ ನಾವು ನೋಡ್ತಾ ಇದೀವಿ. ಇದನ್ನ ನಾವು ನೋಡಿದಾಗ ಸರಿಸುಮಾರು ಒಂದು 30-40 ಸೆಂಟಿಮೀಟರ್ ಅಗಲ ಬ್ರಾಂಚಸ್ ಇರುತ್ತೆ. ಅದನ್ನ ತಂದು ನಾವು ಡೈರೆಕ್ಟ್ ಆಗಿ ಎಲ್ಲೆಲ್ಲೂ ನಾವು ಇದನ್ನ ಸ್ಪೇಸಿಂಗ್ ಬಿಟ್ಟಿರ್ತೀವಿ ನೋಡಿ, ಗಿಡದಿಂದ ಗಿಡಕ್ಕೆ ಅಂತರ ಬಿಟ್ಟಿರ್ತೀವಲ್ಲ ಸಾಲುಗಳ ಅಂತರದಲ್ಲಿ, ಇದನ್ನ ಹಾಕೋದ್ರಿಂದ ಏನಂದ್ರೆ ಮಣ್ಣಿನ ಒಂದು ತೇವಾಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಉಷ್ಣಾಂಶವನ್ನ ಕಡಿಮೆ ಮಾಡಬಹುದು. ಇವು ಈ ನೈಸರ್ಗಿಕ ಕೃಷಿಯ ಪ್ರಮುಖ ತತ್ವಗಳು. ಈಗ ಹೇಳಿದ್ರ ನೀವು ನಾವು ಜೀವಮೃತ ಮಾಡಿ ನಾವು ಈ ಒಂದು ಭೂಮಿಗೆ ಕೊಟ್ರೆ ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಅಭಿವೃದ್ಧಿಯಾಗಿ ಬೆಳೆಯಲ್ಲಿ ಒಳ್ಳೆಯ ಒಂದು ಇಳುವರಿ ಬರುತ್ತೆ ಅಂತ ಹೇಳಿದ್ರೆ, ಜೊತೆಗೆ ರೋಗಗಳು ಬಂದಾಗ ಸಹ ಇದನ್ನ ಸಿಂಪಡಣೆ ಮಾಡಿದ್ರೆ ರೋಗಗಳು ಸಹ ಹತೋಟಿ ಬರುತ್ತೆ ಅಂತ ಹೇಳಿದ್ರ. ಇದ್ರ ಜೊತೆಗೆ ಮತ್ತೆ ಏನಾದ್ರೂ ಜೈವಿಕ ಕೀಟನಾಶಕಗಳನ್ನ ತಯಾರು ಮಾಡ್ಲಿಕ್ಕೆ ನಮ್ಮ ರೈತರಿಗೆ ಏನಾದ್ರೂ ಅವಕಾಶ ಇದೆಯಾ ಇದ್ರ ಬಗ್ಗೆ ಹೇಳಿ. ಈಗ ನಾನೀಗ ರೋಗಗಳಲ್ಲಿ ಒಂದನ್ನ ಹೇಳಿದೆ, ಏನು ಜೀವಾಮೃತ ಅಂತ ಹೇಳಿದೆ, ಅದ್ರ ಜೊತೆಗೆ ಇನ್ನೊಂದು ಶುಂಠಿ ಅಸ್ತ್ರ, ಆಮೇಲೆ ಬೇವಿನ ಎಲೆಯ ಎಣ್ಣೆ, ಬೇವಿನ ಎಣ್ಣೆ ನಾವು ಮಾರ್ಕೆಟ್ ಅಲ್ಲಿ ತಂದು ಸಿಂಪಡಣೆ ಮಾಡೋದಕ್ಕಿಂತ ಅದನ್ನ ನಾವೇ ತಯಾರು ಮಾಡ್ಕೊಂಡು ಸಿಂಪಡಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ರೋಗಗಳನ್ನು ಅಥವಾ ಕೀಟಗಳನ್ನು ತಡೆಗಟ್ಟಬಹುದು. ನಾನು ಈ ಫಸ್ಟ್ ಈ ರೋಗಗಳ ಬಗ್ಗೆ ಹೇಳಿ ಆಮೇಲೆ ಕೀಟನಾಶಕಗಳ ಬಗ್ಗೆ ಹೇಳ್ತೀನಿ. ಈ ರೋಗನಾಶಕಗಳಲ್ಲಿ ಇನ್ನೂ ಎರಡು ಹೆಚ್ಚಾಗಿ ನಾವು ಬಳಸುವುದಂತಂದ್ರೆ, ಒಂದು ಶುಂಠಿ ಅಸ್ತ್ರ ಅಂತ ಹೇಳ್ತೀವಿ, ಆಮೇಲೆ ಬೇವಿನ ಎಣ್ಣೆ, ಇನ್ನೊಂದು ಪ್ರಮುಖವಾಗಿ ಹುಳಿಮಜ್ಜಿಗೆ. ಈ ಶುಂಠಿ ಅಸ್ತ್ರಕ್ಕೆ ಅಂತಂದ್ರೆ ನಮಗ್ ಬೇಕಾಗಿರೋದು 200 ಗ್ರಾಂ ಶುಂಠಿ, 2 ಲೀಟರ್ ಹಾಲು. ಈ 2 ಲೀಟರ್ ಹಾಲು ಮತ್ತೆ 200 ಗ್ರಾಂ ಶುಂಠಿ 200 ಲೀಟರ್ ಸ್ಪ್ರೇನ ರೆಡಿ ಮಾಡ್ಕೋಬಹುದು. ನಾವು ಏನ್ ಮಾಡ್ಬೇಕು ಅಂದ್ರೆ 2 ಲೀಟರ್ ಹಾಲನ್ನ ಸರಿಯಾಗಿ ಉಕ್ಕು ಬರಗು ಕುದಿಸಿ ಅದಕ್ಕೆ ನಾವು 200 ಗ್ರಾಂ ಶುಂಠಿಯನ್ನ ಮಿಕ್ಸ್ ಮಾಡಿ ಅದು ಅರ್ಧ ಪ್ರಮಾಣ ಬರೋವರೆಗೂ ಅದನ್ನ ಕುದಿಸಿದಾದ್ಮೇಲೆ ಅದನ್ನ ಸೋಸಿ 200 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡೋದ್ರಿಂದ ಎಲೆಗಳ ಮೇಲೆ ಬರುವಂತ ಎಲೆ ಚುಕ್ಕೆ ರೋಗ ಆಗಿರಬಹುದು, ಎಲೆ ಅಂಗಮಾರಿ ರೋಗ ಆಗಿರಬಹುದು, ಬೂದು ರೋಗ ಆಗಿರಬಹುದು, ಎಲ್ಲಾ ರೋಗಗಳನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಇವನ್ನು ಯಾವ ಟೈಮಲ್ಲಿ ಬೇಕಾದರೂ ನಾವು ಸಿಂಪರಣೆ ಮಾಡಬಹುದು. ಇದನ್ನು ಸಿಂಪರಣೆ ಮಾಡೋದ್ರಿಂದ ಬೆಳೆಗಳಿಗೆ ಯಾವುದೇ ತರನಾದ ಹಾನಿ ಆಗೋದಿಲ್ಲ, ಮನುಷ್ಯರಿಗೆ ಒಂದು ಯಾವುದೇ ತರನಾದ ಇನ್ಫೆಕ್ಷನ್ ಆಗೋದಿಲ್ಲ, ಒಂದು ರಾಸಾಯನಿಕ ಫ್ರೀಯಾಗಿ ನಾವು ಇದನ್ನ ಔಷಧಿಯನ್ನ ತಯಾರಿಸಬಹುದು. ಇದರ ಪರ್ಯಾಯವಾಗಿ ನಾವು ಕರಿಮೆಣಸನ್ನು ಸಹಿತ ಬಳಸಬಹುದು. ಯಾಕಂದ್ರೆ ಕರಿಮೆಣಸು ಮನುಷ್ಯನಿಗೂ ಸಹಿತ ಆರೋಗ್ಯಕಾರಿಯಾದಂತ ಒಂದು ಅಂಶ, ಹಾಗೆ ಇದು ಸಸ್ಯಗಳಲ್ಲಿ ರೋಗಾಣುವಿಗಳಿಗೂ ಸಹಿತ ಒಂದು ವಿಷಪೂರಿತವಾದ ಅಂಶ. ಇನ್ನೊಂದು ಹೇಳ್ಬೇಕಂದ್ರೆ ಹುಳಿ ಮಜ್ಜಿಗೆ. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಮಜ್ಜಿಗೆ ತೆಗೆಯದಂತರೂ ಪದ್ಧತಿ ಇದೆ, ಯಾಕಂದ್ರೆ ಎಲ್ಲರೂ ಹೈನುಗಾರಿಕೆ ಇರುವುದರಿಂದ ಮಜ್ಜಿಗೆ ತೆಗಿತಾರೆ, ಬೆಣ್ಣೆ ಮಾರ್ತಾರೆ, ಹಾಲು ಮಾರ್ತಾರೆ. ಇದು ಒಂದು ಮಜ್ಜಿಗೆನ ಯಾರು ಮಾರೋದಿಲ್ಲ, ಮಜ್ಜಿಗೆನ ಏನ್ ಮಾಡ್ಬಿಡ್ತಾರೆ, ಚೆಲ್ ಬಿಡ್ತಾರೆ. ಅದ್ರ ಪರ್ಯಾಯವಾಗಿ ನಾವು ಏನ್ ಮಾಡಬಹುದು, ಈ ಹುಳಿಯ ಮಜ್ಜಿಗೆಯನ್ನ ನಾವು ಶೇಖರಣೆ ಮಾಡಿ ಹತ್ತತ್ರ ಒಂದು 30-40 ದಿನಗಳ ಇರಬಹುದು ಅಥವಾ ಎಷ್ಟೋ ದಿನ. ಮಜ್ಜಿಗೆ ಏನಾಗ್ಬೇಕು, ಹುಳಿ ಆಗ್ಬೇಕಷ್ಟೇ, ಒಂದು ವಾರ ಇಟ್ಟರೂ ಹುಳಿ ಆಗುತ್ತೆ. ಈ ಮಜ್ಜಿಗೆಯನ್ನ ಸ್ವಲ್ಪ ತಾಮ್ರದ ಪಾತ್ರೆಯಲ್ಲೋ ಅಥವಾ ಸ್ಟೀಲಿನ ಪಾತ್ರೆಯಲ್ಲೋ ಶೇಖರಣೆ ಮಾಡಿ 1 ಲೀಟರ್ಗೆ 5 ml ಅನ್ನ ಬಳಸಿ ನಾವು ಸಿಂಪರಣೆ ಮಾಡೋದ್ರಿಂದ ಹೆಚ್ಚಾಗಿ ರೋಗಗಳನ್ನು ನಾವು ತಡೆಗಟ್ಟಬಹುದು, ಎಸ್ಪೆಷಲಿ ಬೂದು ರೋಗ ಮತ್ತು ತುಕ್ಕು ರೋಗಗಳನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದು ಬೇವಿನೆಣ್ಣೆ. ಬೇವಿನೆಣ್ಣೆ ಅಂತೂ ನೀವು ಹೆಚ್ಚಾಗಿ ಕೇಳಿರ್ತೀರ, ಇದನ್ನ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಉತ್ತಮ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇದಿಷ್ಟು ನಾವು ರೋಗವನ್ನು ತಡೆಗಟ್ಟಲಿಕ್ಕೆ ನೈಸರ್ಗಿಕವಾಗಿ ನಾವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಔಷಧಿಗಳು. ಇದರಿಂದ ನಾವು ಖರ್ಚನ್ನು ಕಡಿಮೆ ಮಾಡಬಹುದು ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಸಹಿತ ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಆಮೇಲೆ ವಾತಾವರಣನೂ ಸಹಿತ ನಾವು ವಿಷಪೂರಿತ ವಾತಾವರಣನೂ ಸಹಿತ ನಾವು ತಡೆಗಟ್ಟಬಹುದು. ಈಗ ನೈಸರ್ಗಿಕವಾಗಿ ಈಗ ಬರ್ತಕ್ಕಂಥ ರೋಗಗಳನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ನೈಸರ್ಗಿಕವಾದಂಥ ಒಂದು ರೋಗ ನಾಶಕಗಳನ್ನ ನೀವು ಹೇಳಿದ್ರ. ಈಗ ಕೀಟಗಳು ಬರ್ತವೆ ಅಂದ್ರೆ ಬೆಳೆಗಳಲ್ಲಿ, ನೈಸರ್ಗಿಕವಾಗಿ ಯಾವ ರೀತಿ ಅವನ್ನ ಹತೋಟಿ ಮಾಡಬಹುದು ಅಂತ ಹೇಳ್ತೀರ? ಇದರಲ್ಲಿ ನಾನು ಏನ್ ಹೇಳಿದ್ನಲ್ಲ, ಈಗ ಶುಂಠಿ ಅಸ್ತ್ರ, ಬೇವಿನ ಎಣ್ಣೆ ಅಂತ ಹೇಳಿದ್ನಲ್ಲ, ಇವು ಸಾಮಾನ್ಯವಾಗಿ ಕೆಲವೊಂದು ರಸ ಹೀರುವ ಕೀಟಗಳನ್ನು ಸಹಿತ ಇವು ಕಂಟ್ರೋಲ್ ಮಾಡ್ತವೆ. ರಸ ಹೀರುವ ಕೀಟಗಳಂದ್ರೆ ಈಗ ನುಸಿ, ಹೇನು, ತ್ರಿಪ್ಸು, ಆಮೇಲೆ ಮೈಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನು ಸಹಿತ ಹತೋಟಿ ಮಾಡ್ತವೆ. ಅದರ ಜೊತೆಗೆ ಕೆಲವೊಂದು ಅಸ್ತ್ರಗಳಿದಾವೆ. ಈಗ ರೋಗಕ್ಕೆ ಹೇಗೆ ತಿಳಿಸಿಕೊಟ್ಟೆನೋ ಇದಕ್ಕೂ ಸಹಿತ ಕೆಲವೊಂದು ಅಸ್ತ್ರಗಳಿದಾವೆ. ನೀಮಾಸ್ತ್ರ, ಅಗ್ನಿಯಸ್ತ್ರ ಮತ್ತೆ ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ. ನೀಮಾಸ್ತ್ರ ಅಂದ್ರೆ ಹೆಸರಿನಲ್ಲಿದೆ, ನೀಮ ಅಂತಂದ್ರೆ ಒಂದು ಬೇವಿನ ಇದು. ಇದನ್ನ ಏನಂತಂದ್ರೆ ನಾವು ಇದು ಬೇವಿನ ಎಣ್ಣೆ ತಯಾರು ಮಾಡ್ಬೇಕಂದ್ರೆ ಎಣ್ಣೆ ಇದಕ್ಕೆ ಬೀಜಗಳನ್ನ ನಾವು ಕುದಿಸೋದಿಲ್ಲ, ಬೀಜನ ಸರಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದರಿಂದ ಎಣ್ಣೆಯನ್ನ ತೆಗಿತೀವಿ. ಇಲ್ಲಿ ನೀಮಾಸ್ತ್ರವನ್ನ ನಾವು ಹೇಗ್ ಮಾಡ್ತೀವಿ ಅಂತಂದ್ರೆ, ಬೇವಿನ ಎಲೆಗಳನ್ನ ಕಲೆಕ್ಟ್ ಮಾಡಿ ಸ್ವಲ್ಪ ಗಂಜಲಿನಲ್ಲಿ ಕುದಿಸಿ ಅದರಿಂದ ಏನ್ ರಸ ಅಂತ ತೆಗಿತೀವಲ್ಲ ಅದನ್ನ ನಾವು ನೀಮಾಸ್ತ್ರ ಅಂತ ಹೇಳ್ತೀವಿ. ಈ ನೀಮಾಸ್ತ್ರವನ್ನ ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಬಳಕೆ ಮಾಡಬಹುದು. ಇದು ನೀಮಾಸ್ತ್ರವನ್ನು ರಸ ಹೀರುವ ಕೀಟಗಳಿಗೆ ನಾವು ಯಥೇಚ್ಛವಾಗಿ ಯೂಸ್ ಮಾಡಬಹುದು. ಪ್ರತಿ ವಾರಕ್ಕೊಂದ್ಸಾರಿನೂ ಯೂಸ್ ಮಾಡಬಹುದು. ಎಸ್ಪೆಷಲಿ ಹತ್ತಿ, ಅಲ್ಲಿ ನಾವು ಸುಮಾರು ರಸ ಹೀರುವ ಕೀಟಗಳನ್ನು ನೋಡ್ತಾ ಇದ್ವಿ. ಬಿಟಿ ಹತ್ತಿಯನ್ನು ಬಳಸುವುದರಿಂದ ಹತ್ತಿ ಬೆಳೆಯಲ್ಲಿ ನಾವು ಯೂಸ್ ಮಾಡುವುದು, ಯಾವುದೇ ತರನಾದ ಬೆಳೆಯಲ್ಲೂ ಸಹಿತ ನಾವು ಯೂಸ್ ಮಾಡುವುದು. ಇದಕ್ಕೆ ಈ ಅಸ್ತ್ರಗಳು ಇದೇ ಬೆಳೆಗೆ ಯೂಸ್ ಮಾಡ್ಬೇಕನ್ನೋದು ಏನು ಇಲ್ಲಿ ಕಡ್ಡಾಯ ಇಲ್ಲ. ಅದೇ ತರನಾಗಿ ಇನ್ನೊಂದು ಅಗ್ನಿ ಅಸ್ತ್ರ ಅಂತ ಹೇಳಿದೆ. ಈ ಅಗ್ನಿ ಅಸ್ತ್ರದಲ್ಲಿ ಮೇಜರಾಗಿ ನಾವು ಬಳಸೋದಂದ್ರೆ ಎರಡು, ಒಂದು ಮೆಣಸಿನಕಾಯಿ, ಇನ್ನೊಂದು ಬೆಳ್ಳುಳ್ಳಿ. ಈ ಸರಿಯಾದ ಪ್ರಮಾಣದಲ್ಲಿ 500 ಗ್ರಾಂ ಮೆಣಸಿನಕಾಯಿ, 500 ಗ್ರಾಂ ಬೆಳ್ಳುಳ್ಳಿ, ಇದರ ಜೊತೆಗೆ 1 ಕೆಜಿ ನಾವು ತಂಬಾಕು ಪುಡಿಯನ್ನು ಬಳಸಬೇಕು. 1 ಕೆಜಿ ತಂಬಾಕು ಪುಡಿ ಮಾರ್ಕೆಟ್ನಲ್ಲಿ ಲೂಸ್ ತಂಬಾಕು ಅಂತೂ ಸಿಕ್ಕೇ ಸಿಗುತ್ತೆ, ಯಾಕಂದ್ರೆ ಸರಿಸುಮಾರು ಹಳ್ಳಿಯಲ್ಲಿ ಜನರು ಹಾಕ್ತಾರೆ. ಇದನ್ನ ನಾವು ಗಂಜಲಿನಲ್ಲಿ ಕುದಿಸಬೇಕು. ಒಂದು 5 ಲೀಟರ್ ಗಂಜಲಿನಲ್ಲಿ 1/2 ಕೆಜಿ ಮೆಣಸಿನಕಾಯಿ, 1/2 ಕೆಜಿ ಬೆಳ್ಳುಳ್ಳಿ ಮತ್ತು 1 ಕೆಜಿ ತಂಬಾಕಿನ ಪುಡಿಯನ್ನು ಒಂದು 5 ಲೀಟರ್ ಗಂಜಲಿನಲ್ಲಿ ಕುದಿಸಿ 3 ದಿನ ಬಿಡಬೇಕು. 3 ದಿನ ಬಿಟ್ಟಾದ್ಮೇಲೆ ಏನಂತಂದ್ರೆ ಅದರಲ್ಲಿರುವ ಎಲ್ಲಾ ಅಂಶಗಳು ಏನು ಗಂಜಲಿನಲ್ಲಿ ಸೇರ್ಕೊಳ್ಳುತ್ತವೆ. ಆಮೇಲೆ ತದನಂತರವಾಗಿ ಅದನ್ನು ಸೋಸಿ ನಾವು ಪ್ರತಿ ಲೀಟ್ರಿಗೆ 3 ml ಹಾಕಿ ಬಳಸಿ ನಾವು ಸಿಂಪರಣೆ ಮಾಡಬಹುದು. ಇನ್ನೊಂದು ಅಂತಂದ್ರೆ ಬ್ರಹ್ಮಾಸ್ತ್ರ. ಈ ಬ್ರಹ್ಮಾಸ್ತ್ರ ಅಂತಂದ್ರೆ ಇದರಲ್ಲಿ ಕೆಲವೊಂದು ಮಿನಿಮಮ್ ಒಂದು 5-6 ತರನಾದ ಯಾವುದೇ ತರನಾದ ಗಿಡದ ಎಲೆಗಳು ಪಾರ್ಥೇನಿಯಂ ಒಂದ್ ಬಿಟ್ಟು ಎಲ್ಲಾ ತರದ ಕಸಗಳನ್ನು ಬಳಸಿ ಒಂದು ತಯಾರಿಸುವಂತ ಔಷಧಿ ಇರುವುದು. ಈಗ ಆಮೇಲೆ ಎಲ್ಲೆಲ್ಲೂ ಎಲೆಗಳು ಉದುರು ಬಿದ್ದಿರ್ತದಲ್ಲ ಆ ಎಲೆಗಳನ್ನ ಕಲೆಕ್ಟ್ ಮಾಡಿ ಪಪ್ಪಾಯ ಎಲೆಗಳಾಗಿರ್ಬಹುದು, ಆಮೇಲೆ ಸೀತಾಫಲ ಎಲೆಗಳಾಗಿರ್ಬಹುದು, ಆಮೇಲೆ ಪೇರಲ ಎಲೆಗಳಾಗಿರ್ಬಹುದು, ಆಮೇಲೆ ಚದುರಂಗಿ ಗಿಡ ಇರಬಹುದು, ನಾವು ಅದನ್ನ ಕಸ ಅಂತ ಹೇಳ್ತೀವಿ, ಚದುರಂಗಿ ಗಿಡ, ಬೇವಿನ ಎಲೆ, ಎನಿ ಯಾವುದಾದ್ರೂ 5 ತರನಾದ ಎಲೆಗಳನ್ನ ಚೆನ್ನಾಗಿ ಕುಟ್ಟಿ ಅದನ್ನ ಪೇಸ್ಟ್ ಮಾಡಿಕೊಂಡು ಗಂಜಲಿನಲ್ಲಿ ಕುದಿಸ್ಬೇಕು. ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬಹುದು, ನಾನು ಕೀಟನಾಶಕ ಅಂತ ಹೇಳಿದಾಗ ಪ್ರತಿಯೊಂದರಲ್ಲೂ ನಾಟಿ ಹಸುವಿನ ಗಂಜಲಿನ ಹೇಳ್ತಾ ಇದ್ದೀನಿ. ಅಂದ್ರೆ ನಾಟಿ ಹಸುವಿನ ಗಂಜಲಿಗಳ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ಇಲ್ಲಿ ತಮಗೆ ಅರ್ಥ ಆಗ್ಬೇಕು ಅನ್ನೋದಕ್ಕೆ. ಹಾಗಾಗಿ ಈ ಬ್ರಹ್ಮಾಸ್ತ್ರವನ್ನು ತಯಾರು ಮಾಡ್ಬೇಕಂದ್ರೆ ಈ ಯಾವುದೇ ತರನಾದ ಒಂದು 5 ಎಲೆಗಳನ್ನ ಕುಟ್ಟಿ ಅದರಿಂದ ರಸ ತೆಗೆದು ಅದನ್ನು ಗಂಜಲಿನಲ್ಲಿ ಕುದಿಸಿ 3 ದಿನ ಇಟ್ಟು ಅದನ್ನ ನಾವು 3-5 ml ನ 1 ಲೀಟರ್ಗೆ ಬಳಸಿ ಸಿಂಪರಣೆ ಮಾಡುವುದರಿಂದ ನಾವು ಯಾವುದೇ ತರನಾದ ಪ್ರೌಢ ಕೀಟಗಳನ್ನ ಸಹಿತ ನಾವು ಕಂಟ್ರೋಲ್ ಮಾಡಬಹುದು. ಲಾರ್ವಾ ಇರಬಹುದು, ಎಗ್ ಇರಬಹುದು, ಆಮೇಲೆ ಯಾವುದೇ ತರನಾದ ಕೀಟಗಳನ್ನು ಸಹಿತ ನಾವಿಲ್ಲಿ ಕಂಟ್ರೋಲ್ ಮಾಡಬಹುದು. ಹಾಗಾಗಿ ನೀಮಾಸ್ತ್ರ, ಬ್ರಹ್ಮಾಸ್ತ್ರ ಮತ್ತೆ ಅಗ್ನಿ ಅಸ್ತ್ರವು ಇವು ನೈಸರ್ಗಿಕವಾಗಿ ನಾವು ಕೀಟಗಳನ್ನ ನಿರ್ವಹಣೆಯನ್ನ ಮಾಡಬಹುದು. ಈಗ ಸಾಮಾನ್ಯವಾಗಿ ನಮ್ಮ ರೈತರ ಒಂದು ಮಾತು ಏನಿದೆಯಪ್ಪ ಅಂತಂದ್ರೆ, ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಯಶಸ್ವಿಯಾಗಿ ಈ ಒಂದು ನೈಸರ್ಗಿಕ ಕೃಷಿಯನ್ನ ಮಾಡಿ ನೈಸರ್ಗಿಕವಾಗಿ ಸಿಗುವಂತ ಒಂದು ಔಷಧಿಗಳನ್ನ ಸಿಂಪರಣೆ ಮಾಡಿ ಯಶಸ್ವಿಯಾಗಿ ಬೆಳೆ ಬೆಳೆದು ಇಳುವರಿ ತಗೊಳ್ಬಹುದು ಅಂತ ಹೇಳ್ತಾರೆ. ಈಗ ಮಾಮೂಲಿ ಬೆಳೆಗಳು ಅಂತಂದ್ರೆ ಕೃಷಿ ಬೆಳೆಗಳಲ್ಲಿ ಇದರ ಯಶಸ್ಸು ಕಾಣಕ್ಕಾಗಲ್ಲ ಅಂತಾರೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ತಾವು ಹೇಳಿದ್ದು ಸರಿಯಾಗಿದೆ. ಯಾಕಂದ್ರೆ ಏನು ಹಣ್ಣಿನ ಬೆಳೆ ಆಗಿರಬಹುದು, ಆಮೇಲೆ ಒಂದು ಬಹುವಾರ್ಷಿಕ ಬೆಳೆ ಆಗಿರಬಹುದು, ಈ ಬಹುವಾರ್ಷಿಕ ಬೆಳೆಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಭೂಮಿಯನ್ನ ಏನ್ ಮಾಡ್ತೀವಿ ಅಂದ್ರೆ ಉಳುಮೆ ಮಾಡುವುದಿಲ್ಲ. ನಾವಿಲ್ಲಿ ಭೂಮಿಯನ್ನ ಉಳುಮೆ ಕಡಿಮೆ ಮಾಡ್ತೀವಿ. ದ್ವಿದನ ಧಾನ್ಯಗಳಿರ್ಬಹುದು ಅಥವಾ ಎಸಿರಿ ಧಾನ್ಯಗಳು, ಏಕಧಾನ್ಯಗಳ ಬೆಳೆಗಳೇ ಇರ್ಬಹುದು, ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ನಾವು ಏನ್ ಮಾಡ್ತೀವಿ ಅಂದ್ರೆ ಉಳುಮೆ ಮಾಡ್ತೀವಿ. ಆ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿನ ಒಂದು ತೇವಾಂಶ ಆಗಿರ್ಬಹುದು, ಪೋಷಕಾಂಶಗಳು ಏನು ಅಂತಂದ್ರೆ ಬಿಸಿಲಿನಲ್ಲಿ ಆವಿಯಾಗಿ ಹೋಗುವುದನ್ನ ನಾವು ನೋಡ್ತೀವಿ. ಹಾಗಾಗಿ ಏನಾಗುತ್ತಂದ್ರೆ ಇದರ ಸಕ್ಸಸ್ ಏನಿದೆ ಅಂತಂದ್ರೆ ಹಣ್ಣಿನ ಬೆಳೆಗಳಲ್ಲಿ ಅಥವಾ ಬಹುವಾರ್ಷಿಕ ಬೆಳೆಗಳಲ್ಲಿ, ಆಮೇಲೆ ಈ ಪ್ಲಾಂಟೇಷನ್ ಕ್ರಾಪ್ ಆದಂತ ಅಡಿಕೆ, ತೆಂಗು, ಆಮೇಲೆ ಈ ತರ ಬೆಳೆಗಳಲ್ಲಿ ನಾವು ಕಂಡು ಬರಬಹುದು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಒಂದು ಸೂಕ್ತವಾದ ಒಂದು ಕಂಡೀಷನ್ ನ ಈ ಹಣ್ಣಿನ ಬೆಳೆಗಳಲ್ಲಾಗಿರ್ಬಹುದು ಅಥವಾ ಪ್ಲಾಂಟೇಷನ್ ಬೆಳೆಗಳಲ್ಲಿ ನಾವು, ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಕಾಣಬಹುದು. ಅದರ ಪ್ರಮಾಣ ಕಡಿಮೆಯೇ ನಾವು ಈ ಕೃಷಿ ಬೆಳೆಗಳಲ್ಲಿ ಕಂಡು ಬರ್ತೀವಿ. ಆಮೇಲೆ ಇನ್ನೊಂದು ಹೇಳುವುದಾದ್ರೆ ಈ ಕೃಷಿ ಬೆಳೆ ಏನು ಅಂತಂದ್ರೆ ಹೆಚ್ಚಾಗಿ ಏನಂತಂದ್ರೆ ಮಳೆಯಾಶ್ರಿತ ಆಧಾರಿತ ಬೆಳೆಯಾಗಿರೋದ್ರಿಂದ ಮಳೆ ಇದ್ದಾಗ ಬೆಳೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಮಣ್ಣಿನ ತೇವಾಂಶ ಇರೋದಿಲ್ಲ, ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಆಮೇಲೆ ಇನ್ನೊಂದು ಅಂತಂದ್ರೆ ನಾವು ಸರಿಯಾಗಿ ಮಾಗಿ ಉಳುಮೆ ಮಾಡ್ತೀವಿ. ಪ್ರತಿ ವರ್ಷಕ್ಕೂ ಉಳುಮೆ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿರುವಂತಹ ತೇವಾಂಶ, ಪೋಷಕಾಂಶಗಳ ಒಂದು ಆವಿಯಾಗುವುದನ್ನ ಕಂಡು ಬರುತ್ತೆ. ಇಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ಆ ತರನಾದ ಯಾವುದೇ ತರನಾದ ನಾವು ಉಳುಮೆ ಮಾಡದೇ ಇರುವುದರಿಂದ ತೇವಾಂಶ ಆಗಿರ್ಬಹುದು, ಅದರ ಪೋಷಕಾಂಶಗಳನ್ನು ಯಥೇಚ್ಛವಾಗಿ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯ. ಮತ್ತು ಇಲ್ಲಿನ ಮಣ್ಣಿನಲ್ಲಿ ಹ್ಯೂಮಸ್ ಅಂತ ವಾಪಸ ಅಂತ ನಾನೇನು ಒಂದು ತತ್ವ ಹೇಳಿದ್ನಲ್ಲ, ಅದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಕಂಡು ಬರಬಹುದು. ಅದರ ಪ್ರಮಾಣ ನಾವು ಈ ಕೃಷಿ ಬೆಳೆಗಳಲ್ಲಿ ಕಡಿಮೆ ಪ್ರಮಾಣ ಅಂತ ಹೇಳ್ಬಹುದು. ಇನ್ನೊಂದು ಆರ್ಗ್ಯಾನಿಕ್ ಇಂಗಾಲ ಅಂತ ಹೇಳ್ತೀವಿ, ಅದನ್ನ ಪ್ರಮಾಣನು ಸಹಿತ ನಾವು ತೋಟಗಾರಿಕಾ ಒಂದು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತೇವೆ ಕಂಪೇರಿಟಿವ್ಲಿ ಒಂದು ಕೃಷಿ ಬೆಳೆಗಳಲ್ಲಿ. ಅಂದ್ರೆ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಈಗ ನೈಸರ್ಗಿಕವಾಗಿ ಸಿಗುವಂತಹ ಔಷಧಿಗಳನ್ನ ನಾವು ಬಳಕೆ ಮಾಡೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ? ಒಂದು ಮೊದಲನೇದಾಗಿ ಯಾವುದೇ ನಾವು ಬೆಳೆ ಬೆಳಿತೀವಿ ಅಂತಂದ್ರೆ ಅದರ ಸದುಪಯೋಗ ಫಸ್ಟ್ ನಾವು ಬೆಳೆ ಬೆಳೆಯುವವರು ತಗೋಬೇಕು. ಒಂದು ಅಂದ್ರೆ ಆ ಬೆಳೆ ಯಾವ ತರನಾಗಿರ್ಬೇಕು, ಇದು ನಮಗೆ ಆರೋಗ್ಯದಲ್ಲಿ ತಿನ್ನಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದು ಒಂದು. ಅದರಿಂದ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ನಾವು ಲಂಗ್ ಕ್ಯಾನ್ಸರ್ ಆಗಿರ್ಬಹುದು, ಹಾರ್ಟ್ ಅಟ್ಯಾಕ್ ಆಗಿರ್ಬಹುದು, ಇವು ಏನಾಗ್ತಿದೆ ಅಂತಂದ್ರೆ ಕಲಬೆರಕೆ ಅಥವಾ ವಿಷಪೂರಿತ ಒಂದು ಧಾನ್ಯಗಳನ್ನ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಆಗಿರ್ಬಹುದು, ಆಮೇಲೆ ಹೊರಗಡೆಯ ಒಂದು ಆಹಾರವನ್ನ ತಿನ್ನುವುದರಿಂದ ಆಗಿರ್ಬಹುದು, ಅದರಲ್ಲಿ ಏನ್ ಹಾಕಿರ್ತಾರೋ ಏನ್ ಇಲ್ಲ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇದನ್ನ ಬೆಳೆದು ನೀವು ಇದನ್ನ ಸರ್ಟಿಫೈ ಮಾಡಿಕೊಂಡು ಇದನ್ನ ಮಾರೋದ್ರಿಂದ ನಿಮಗೆ ಇದರಿಂದ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಸಹಿತ ಗಳಿಸಬಹುದು. ಯಾಕಂದ್ರೆ ನೀವು ಈಗ ನಾರ್ಮಲ್ ಆಗಿ ಬೆಳೆಯುವುದಂತ ಒಂದು ಕೆಜಿ ಗೋಧಿಗೆ 20-25 ಇದ್ರೆ, ನೀವು ನೈಸರ್ಗಿಕವಾಗಿ ಬೆಳೆಯುವಂತ ಬೆಳೆಗೆ ಒಂದು ಕೆಜಿಗೆ ಏನಿಲ್ಲ ಅಂದ್ರೆ 100-150 ರೂಪಾಯಿ ಸಿಗುತ್ತೆ. ನೀವು ನೋಡಿರ್ಬಹುದು ಇದನ್ನ ಸಿರಿಧಾನ್ಯಗಳಲ್ಲಿ ನೋಡಿರ್ಬಹುದು, ಹೆಚ್ಚಾಗಿ ಸಿರಿಧಾನ್ಯಗಳು ಆಗಿನ ಕಾಲದಲ್ಲಿ 20-25 ಇತ್ತು, ಈಗಿನ ಒಂದು ಕೆಜಿ ಸಿರಿಧಾನ್ಯಗೆ ಏನಿಲ್ಲ ಅಂದ್ರೆ ಮಿನಿಮಮ್ 80 ರೂಪಾಯಿ ಇರುತ್ತೆ. ಹಾಗಾಗಿ ಒಂದು ಆದಾಯವನ್ನು ಹೆಚ್ಚಿಸ್ಕೋಬಹುದು. ಇನ್ನೊಂದು ಪರ್ಯಾಯವಾಗಿ ನೀವು ಎಲ್ಲಾ ಜನರಿಗೆ ಏನು ಅಂತಂದ್ರೆ ವಿಷಪೂರಿತ ಇಲ್ಲದೆ ಇರುವಂತಹ ಒಂದು ಬೆಳೆಯನ್ನ ನೀವು ಕೊಡಬಹುದು. ಅದು ಯಾವುದೇ ತರನಾಗಿ ರಾಸಾಯನಿಕ ಇಲ್ಲದ ಒಂದು ಬೆಳೆಗಳನ್ನ ಹಣ್ಣುಗಳನ್ನ ಬೆಳೆದು ಏನು ಅಂತಂದ್ರೆ ಒಂದು ಆರೋಗ್ಯದಲ್ಲ ಒಂದು ಏನು ಪರ್ಯಾಯವಾಗಿ ನಾವು ಇನ್ನೊಬ್ಬರ ಒಂದು ಆರೋಗ್ಯವನ್ನ ಕಾಪಾಡುವುದರಲ್ಲಿ ಯಶಸ್ವಿಯಾಗಿ ಈ ನೈಸರ್ಗಿಕ ಕೃಷಿ ಕೆಲಸ ಮಾಡುತ್ತದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಮತ್ತೆ ಮುಂದಿನ ಪೀಳಿಗೆಗೆ ಗುಣಮಟ್ಟದ ಒಂದು ಭೂಮಿಯನ್ನ ಅಂದ್ರೆ ಮಣ್ಣನ್ನ ಉಳಿಸಿಕೊಂಡು ಹೋಗಬಹುದು ಅಂತ ಹೇಳ್ತೀರಾ? ಹೌದು, ಯಾಕಂದ್ರೆ ಈಗ ಇನ್ನೊಂದೇನಂತಂದ್ರೆ ನಿಮ್ಗೆ ಗೊತ್ತಿರುವಂತ ಅಂತಂದ್ರೆ ಈಗ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ಹೋದಾಗ ಮಣ್ಣಿನ ಒಂದು ಏನು ಬೆಲೆ ಅಂತ ಏನ್ ಹೇಳ್ತೀವಲ್ಲ ಅದರ ಬೆಲೆ ಈಗ ಜಾಸ್ತಿ ಆಗ್ತಾ ಹೋಗಿದೆ. ಅದನ್ನು ಕಾಪಾಡುವುದು ಸಹಿತ ಒಂದು ಉತ್ತಮ. ನಾವು ಒಂದು ಈಗ ನಮ್ಮ ಭೂಮಿಯನ್ನ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತೀವಿ ಹೇಗಿದೆ ಅಂತ ಒಂದು ನಾವು ನೆಗೆಟಿವ್ ಆಗಿ ಕೊಡೋದಕ್ಕಿಂತ ಅದನ್ನ ಸರಿಯಾಗಿ ಪೋಷಕಾಂಶಗಳನ್ನ ವೃದ್ಧಿಪಡಿಸಿ ಕೊಡುವುದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಪೂರ್ವಜರು ನಮಗೋಸ್ಕರ ಒಂದು ಒಳ್ಳೆಯ ಭೂಮಿಯನ್ನ ಬಿಟ್ಟು ಕೊಟ್ಟಿದ್ದಾರೆ, ಒಳ್ಳೆಯ ರೀತಿಯನ್ನ ಬೆಳೆದು ಭೂಮಿಯನ್ನು ಒಳ್ಳೆ ತರನಾಗಿ ಅದನ್ನ ಮೇಂಟೈನ್ ಮಾಡಿ ಕೊಟ್ಟಿದ್ದಾರೆ, ಇದರಿಂದ ನಮಗೆ ಅನುಕೂಲ ಆಗುತ್ತದೆ ಅನ್ನೋದು ಒಂದು ಮಾಹಿತಿಯನ್ನ ತಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ. ಈಗ ಸಾಕಷ್ಟು ಜನ ರೈತರು ಈಗ ಸಾವಯವ ಕೃಷಿಯನ್ನ ಮಾಡಂತದ್ನ ನೋಡಿದ್ವಿ, ನೈಸರ್ಗಿಕ ಕೃಷಿಯನ್ನ ಮಾಡಂತದ್ನ ನೋಡಿದ್ವಿ, ಸಹಜ ಕೃಷಿಗೂ ಸಾಕಷ್ಟು ಜನ ಇತ್ತೀಚೆಗೆ ಬರ್ತಾ ಇದ್ದಾರೆ. ಅಂದ್ರೆ ಕೆಲವರು ರೈತರು ಈಗ ಸಾವಯವ ಕೃಷಿ ಬರ್ತಾರೆ, ಒಂದೇ ಪಟ್ಟಿಗೆ ಈಗ ಒಂದೇ ವರ್ಷಕ್ಕೆ ಅವರಿಗೆ ಇಳುವರಿ ಬರ್ತಾ ಇರಲ್ಲ, ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತಾರೆ ಅವರು ಈ ನೈಸರ್ಗಿಕ ಕೃಷಿ ಮಾಡಿ ಕೈ ಸುಟ್ಕೊಂಡಾಗ, ಇದ್ರ ಸವಸ ಬೇಡ ಅಂತ ಬೇರೆ ದೂರ ಹೋಗ್ಬಿಡ್ತಾರೆ ನಮ್ಮ ರೈತರು. ಅಂತ ರೈತರಿಗೆ ಏನು ಒಂದು ಕಿವಿ ಮಾತು ಹೇಳ್ತೀರಾ? ಯಾವುದೇ ಆದ್ರೂ ನಮಗೆ ಇದರಲ್ಲಿ ಇದನ್ನ ಮಾಡ್ಬೇಕು ಅಂತಂದ್ರೆ ಮೊದಲು ಒಂದು ಪೇಷನ್ಸ್ ಅನ್ನ ಬೇಕು ನಮಗೆ ರೈತರಿಗೆ. ಆದಾಯ ಇಲ್ಲದೆ ಏನೋ ಇದನ್ನ ನಾವು ಸುಮ್ನೆ ಒಂದು ಪ್ರಯೋಗ ಮುಖಾಂತರವಾಗಿ ನಾವು ಹಂತ ಹಂತದಲ್ಲಿ ಒಮ್ಮೆಗೆ ಈ ನೈಸರ್ಗಿಕ ಕೃಷಿಯನ್ನು ಮಾಡಬೇಡಿ. ನಾನು ಹೇಳೋದಿಷ್ಟೇ, ನೈಸರ್ಗಿಕ ಕೃಷಿಯನ್ನು ಹಂತ ಹಂತವಾಗಿ ಮಾಡಿ. ಈ ವರ್ಷ 1 ಎಕರೆ ಮಾಡಿದ್ರ ಮುಂದಿನ ವರ್ಷ 1 ಎಕರೆ, ಅಂದ್ರೆ ನಿಮಗೆ ಅದರಲ್ಲಿ ಒಂದು ಬದಲಾವಣೆ ಕಂಡು ಬಂದಾಗ ಇನ್ನೊಂದು ಎಕರೆನ ಅಥವಾ ಇನ್ನೊಂದು ಒಂದು ಹೆಚ್ಚಿನ ಪ್ರಮಾಣದ ಜಾಗವನ್ನು ಬಳಸಿದಾಗ ನಿಮಗೆ ಗೊತ್ತಾಗುತ್ತೆ ಈ ವರ್ಷದಿಂದ 1 ವರ್ಷದಿಂದ 1 ವರ್ಷಕ್ಕೆ ಏನು ಚೇಂಜಸ್ ಅನ್ನ ನೀವು ನೋಡಬಹುದು. ಅದರ ಮುಖಾಂತರ ನೀವು ನಿಮ್ಮ ಭೂಮಿಯನ್ನ ನೀವು ನೈಸರ್ಗಿಕ ಕೃಷಿಗೆ ಕನ್ವರ್ಟ್ ಮಾಡಬೇಕು. ಯಾವುದೇ ಭೂಮಿಯನ್ನ ರಾಸಾಯನಿಕದಿಂದ ಆರ್ಗ್ಯಾನಿಕ್ ಅಥವಾ ನೈಸರ್ಗಿಕ ಕೃಷಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಮಿನಿಮಮ್ ಆಗಿ 3 ವರ್ಷ ಬೇಕು. ಆ 3 ವರ್ಷ ನಮಗೆ ನಾವು ಕಾಯಲೇಬೇಕು ಯಾವುದೇ ತರನಾದ ಆದಾಯವನ್ನ ಇಚ್ಛೆ ಪಡದೆ ಮಾಡುವಂತದ್ದು. ಆಮೇಲೆ ಇದನ್ನ ಹೆಚ್ಚಾಗಿ ಏನ್ರ ಮುಂಚಿತವಾಗಿನೇ ಯಾಕೆ ಹೇಳಿದೆ ಅಂತಂದ್ರೆ ಈಗ ಬೆಂಗಳೂರು ಮತ್ತೆ ದೊಡ್ಡ ದೊಡ್ಡ ಬಾಂಬೆ ಸಿಟಿಯಲ್ಲಿ ಎಲ್ಲರೂ ಪೊಲ್ಯೂಷನ್ ಇಂದ ಬಾಧೆಗೊಳಗಾಗಿ ನಮ್ಗೆ ಪೊಲ್ಯೂಷನ್ ಸಾಕಪ್ಪ, ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಆರೋಗ್ಯ ಇಲ್ಲ ಅಂತ ಬಂದು ಮಾಡುವವರು ಹೆಚ್ಚಾಗಿದ್ದಾರೆ. ಹಾಗಾಗಿ ಯಾಕಂತಂದ್ರೆ ಅವರು ಹೆಚ್ಚಿನ ಪ್ರಮಾಣದ ಒಂದು ಆರೋಗ್ಯಕ್ಕೆ ಬೆಲೆ ಕೊಟ್ಟು ಈ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ರೈತ ಬಾಂಧವರಿಗೆ ನಾನು ತಿಳಿಸಿ, ನಿಮ್ಮ ಹತ್ರ 10 ಎಕರೆ ಇದ್ರೆ ಮೊದಲು 1 ಎಕರೆ ಮಾಡಿ ಅಥವಾ 1/2 ಎಕರೆನೆ ಮಾಡಿ, ಹಂತ ಹಂತವಾಗಿ ಮಾಡಿ. ಆಮೇಲೆ ನಿಮಗೆ ಒಳ್ಳೆ ರೀತಿಯಾದ ಅನುಭವ ಅಥವಾ ಲಾಭ ಏನಾದರೂ ಸಿಕ್ತು ಅಂತಂದ್ರೆ ಅದನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಟಿಫಿಕೇಶನ್ ಮಾಡಿಸ್ಕೊಂಡು ನೀವು ಅದನ್ನ ಬೆಳೆಯನ್ನ ಮಾರಾಟ ಮಾಡಿ ನೀವು ಸಹಿತ ಲಾಭವನ್ನು ಪಡಿಬಹುದು. ಒಂದು ಕಲಬೆರಕೆ ಇಲ್ಲದ ಒಂದು ಆಹಾರವನ್ನು ಸಹಿತ ಜನರಿಗೆ ಒದಗಿಸಬಹುದು ಅಂತ ತಿಳಿಸ್ಕೊಡ್ತೇನೆ. ಈ ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತರಿಗೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಈ ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದ್ರೂ ಬೇಕಿದ್ದಲ್ಲಿ, ನನ್ನ ಹೆಸರು ಗುರುದೇವಿ, ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆಗೆ 8748068995, ಮತ್ತೊಮ್ಮೆ 8748068995ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ಪಡೆಯಬಹುದು. ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳು ಅಂತಂದ್ರೆ ಈ ಒಂದು ಬೆಳೆಗಳಿಗೆ ಬರತಕ್ಕಂತ ಒಂದು ರೋಗಗಳನ್ನ ಯಾವ ರೀತಿ ನಾವು ಹತೋಟಿ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗುರುದೇವಿ ವಿ ನವಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ತೇಜು ಕಂಪ್ಯೂಟರ್, ನಮ್ಮಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಗಳು ಹಾಗೂ ಸರ್ವಿಸ್ ಆಕ್ಸೆಸರೀಸ್ಗಳು ದೊರೆಯುತ್ತವೆ. ಜೆಸಿಆರ್ ಸರ್ಕಲ್, ಚಿತ್ರದುರ್ಗ. ಸಂಪರ್ಕಕ್ಕಾಗಿ 6362203757. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಡಗಳರೆ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 1659 ರೂಪಾಯಿಂದ ಗರಿಷ್ಠ 7310 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2750 ರೂಪಾಯಿಂದ ಗರಿಷ್ಠ 6389 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ DCH ಕ್ವಿಂಟಾಲ್ಗೆ ಕನಿಷ್ಠ 2069 ರೂಪಾಯಿಂದ ಗರಿಷ್ಠ 11990 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 45012 ರೂಪಾಯಿಂದ ಗರಿಷ್ಠ 49780 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 8000 ರೂಪಾಯಿಂದ ಗರಿಷ್ಠ 9000 ರೂಪಾಯಿಗಳು. ಅವರೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 3000 ರೂಪಾಯಿಂದ ಗರಿಷ್ಠ 3500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2400 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಕ್ವಿಂಟಾಲ್ಗೆ ಕನಿಷ್ಠ 3200 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 2400 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಕಡಲೆಬೇಳೆ ಕ್ವಿಂಟಾಲ್ಗೆ ಕನಿಷ್ಠ 9200 ರೂಪಾಯಿಂದ ಗರಿಷ್ಠ 9700 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3400 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಉದ್ದಿನಬೇಳೆ ಕ್ವಿಂಟಾಲ್ಗೆ ಕನಿಷ್ಠ 11000 ರೂಪಾಯಿಂದ ಗರಿಷ್ಠ 11800 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1400 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ಬದನೆಕಾಯಿ ರೌಂಡ್ ಕ್ವಿಂಟಾಲ್ಗೆ ಕನಿಷ್ಠ 1600 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3400 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 1500 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4000 ರೂಪಾಯಿಂದ ಗರಿಷ್ಠ 4800 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 3200 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 1500 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 8800 ರೂಪಾಯಿಂದ ಗರಿಷ್ಠ ಹಾಗೂ ಕನಿಷ್ಠ 8800 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿಂದ ಗರಿಷ್ಠ 2500 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3400 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿಂದ ಗರಿಷ್ಠ 2800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3000 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಹೆಸರುಬೇಳೆ ಕ್ವಿಂಟಾಲ್ಗೆ ಕನಿಷ್ಠ 10500 ರೂಪಾಯಿಂದ ಗರಿಷ್ಠ 11000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3131 ರೂಪಾಯಿಂದ ಗರಿಷ್ಠ 6410 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2400 ರೂಪಾಯಿಂದ ಗರಿಷ್ಠ 4500 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿಂದ ಗರಿಷ್ಠ 2500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 2600 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3500 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 1800 ರೂಪಾಯಿಂದ ಗರಿಷ್ಠ 2200 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1841 ರೂಪಾಯಿಂದ ಗರಿಷ್ಠ 2490 ರೂಪಾಯಿಗಳು. ಮಟಕಿ ಕ್ವಿಂಟಾಲ್ಗೆ ಕನಿಷ್ಠ 8700 ರೂಪಾಯಿಂದ ಗರಿಷ್ಠ 9000 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 4000 ರೂಪಾಯಿಂದ ಗರಿಷ್ಠ 4500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿಂದ ಗರಿಷ್ಠ 5250 ರೂಪಾಯಿಗಳು. ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ 3500 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 2600 ರೂಪಾಯಿಂದ ಗರಿಷ್ಠ 2910 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1800 ರೂಪಾಯಿಂದ ಗರಿಷ್ಠ 2500 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 2800 ರೂಪಾಯಿಂದ ಗರಿಷ್ಠ 3500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು, ಆಲೂಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು, ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು, ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,800 ರೂಪಾಯಿಗಳು, ಅಕ್ಕಿ ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 2,300 ರೂಪಾಯಿಂದ ಗರಿಷ್ಠ 4,250 ರೂಪಾಯಿಗಳು, ಹಿರೇಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು, ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು, ಸುವರ್ಣಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು, ಸಿಹಿ ಕುಂಬಳಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ ಗರಿಷ್ಠ 1,700 ರೂಪಾಯಿಗಳು, ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,600 ರೂಪಾಯಿಗಳು, ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು, ತೊಗರಿಬೇಳೆ ಕ್ವಿಂಟಾಲ್ಗೆ ಕನಿಷ್ಠ 14,000 ರೂಪಾಯಿಂದ ಗರಿಷ್ಠ 15,500 ರೂಪಾಯಿಗಳು, ಗೋಧಿ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 3,400 ರೂಪಾಯಿಂದ ಗರಿಷ್ಠ 4,300 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,060 ರೂಪಾಯಿಂದ ಗರಿಷ್ಠ 2,530 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,860 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,811 ರೂಪಾಯಿಂದ ಗರಿಷ್ಠ 2,566 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,350 ರೂಪಾಯಿಂದ ಗರಿಷ್ಠ 3,429 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 4,339 ರೂಪಾಯಿಂದ ಗರಿಷ್ಠ 6,076 ರೂಪಾಯಿಗಳು. ರಾಣೆಬೆನ್ನೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಬದನೆಕಾಯಿ ರೌಂಡ್ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,200 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,700 ರೂಪಾಯಿಂದ ಗರಿಷ್ಠ 2,100 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 2,300 ರೂಪಾಯಿಂದ ಗರಿಷ್ಠ 2,800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,200 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,100 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 2,300 ರೂಪಾಯಿಂದ ಗರಿಷ್ಠ 2,800 ರೂಪಾಯಿಗಳು. ಹಾವೇರಿಯ ಮಾರುಕಟ್ಟೆ ಧಾರಣೆ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 7,450 ರೂಪಾಯಿಂದ ಗರಿಷ್ಠ 7,559 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,275 ರೂಪಾಯಿಂದ ಗರಿಷ್ಠ 2,366 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ ಕ್ವಿಂಟಾಲ್ಗೆ ಕನಿಷ್ಠ 3,800 ರೂಪಾಯಿಂದ ಗರಿಷ್ಠ 3,825 ರೂಪಾಯಿಗಳು. ಸೋಯಾಬೀನ್ ಕ್ವಿಂಟಾಲ್ಗೆ ಕನಿಷ್ಠ 4,200 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು. ಹೊನ್ನಾಳಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,800 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಂದ ಗರಿಷ್ಠ 1,600 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,200 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,850 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಸಂಪ್ರದಾಯ ದಸರಾ ಹಾಗೂ ದೀಪಾವಳಿ ಹಬ್ಬದ ವಿಶೇಷ ಮಾರಾಟ ಅಕ್ಟೋಬರ್ ತಿಂಗಳ 5ನೇ ತಾರೀಕು ಶನಿವಾರ ಮಾತ್ರ. ವೈವಿಧ್ಯಮಯ ಕಂಚಿ ಹಾಗೂ ಬನಾರಸ್ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು, ಕುರ್ತಾಗಳು, ವಿಶೇಷ ವಿನ್ಯಾಸದ ಬೆಳ್ಳಿ ಆಭರಣಗಳು ನಿಮ್ಮ ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ. ಕರೆ ಮಾಡಿ 7975535148 ಹಾಗೂ 7829991225. ಈಗ ಹವಾಮಾನ ವರದಿ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮತ್ತು ಒಳನಾಡಿನಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಹಾಸನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಉಳಿದ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರುತ್ತದೆ. ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 31 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಬೆಳೆಯಲ್ಲಿ ಹಲವಾರು ಹೆಚ್ಚು ಇಳುವರಿ ಕೊಡುವ ತಳಿಗಳು ಬಳಕೆಯಲ್ಲಿವೆ. ಇವು ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಯಾವುದೇ ಸ್ಥಳೀಯ ತಳಿಗಿಂತ ಅಧಿಕ ಇಳುವರಿಯನ್ನು ನೀಡಬಲ್ಲವು. ಆದರೆ ಬೇಸಾಯ ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸದೆ ಕೇವಲ ರಸಗೊಬ್ಬರಗಳಿಂದ ಮಾತ್ರವೇ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಿರುವುದಿಲ್ಲ. ಇದರ ಪ್ರಕಾರ ಒಂದು ಪ್ರದೇಶದಲ್ಲಿ ಬರುವ ಇಳುವರಿಯು ಹೆಚ್ಚಾಗಿ ಆ ಪ್ರದೇಶದಲ್ಲಿ ಇರುವ ತೆನೆಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ. ತೆನೆಗಳು ಸರಿಯಾದ ರೀತಿಯಲ್ಲಿ ಬರಬೇಕಾದಲ್ಲಿ ಸಾರಜನಕದ ಪೂರೈಕೆ ಅವಶ್ಯಕ. ಆದ್ದರಿಂದ ಭತ್ತದ ಬೆಳೆ